ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯ ಪ್ರಕರಣಗಳು, ವ್ಯಾಜ್ಯ ಪೂರ್ವ ಪ್ರಕರಣಗಳಾದಂತಹ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರೆ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನೆನಪಿಡಿ, ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ನಡೆಯುವ ದಿನಾಂಕ 24/6/2023. ಪ್ರಕಟಣೆ ಕೇಳಿದರೆ ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಕೆ, ಭತ್ತ ಮತ್ತು ಜೋಳದ ಕೃಷಿ ಅನುಭವ ಈ ಕುರಿತು ಶಿಕಾರಿಪುರದ ಅಶೋಕ ಜಿಕ್ಕಣ್ಣ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಶಿಕಾರಿಪುರದ ಅಶೋಕ್ ಜಿಕ್ಕಣ್ಣ ಎಂಬ ರೈತರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ 7 ಎಕರೆ ಜಮೀನಿನಲ್ಲಿ ಅಡಿಕೆ, ಭತ್ತ ಹಾಗೂ ಜೋಳ ಇವುಗಳನ್ನು ಬೆಳೆಕೊಂಡಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಅವರೇ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನ್ ಮಾಡ್ಕೊಂಡಿದ್ದೀರಾ? ನಾವು ರೈತ ಬೀನೆ ಮಾಡ್ತೇವೆ. ನಾನು ಓದಿರೋದು SLC ಮಟ್ಟ ಓದಿದ್ದೇನೆ ಸರ್. ನಾನು ರೈತ ಬೀನೆ ಮುಖ್ಯವಾಗಿ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾನೀಗ ಒಂದು 30 ವರ್ಷ ಸರ್ ರೈತ ಬೀನೆ ಮಾಡಕತ್ತೀನಿ. SSLC ತನಕ ಓದಿ ಮುಂದೆ ಓದಬೇಕು ಅನ್ಸಲಿಲ್ಲ? ಓದಕ್ಕೆ ಮನೆಯಾಗೆ ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಆಸ್ತಿ ಎಲ್ಲ ಹಾಳಾಗುತ್ತೆ. ಅವ್ರ ಡಿಕ್ಲರೇಷನ್ ಭೂ ಸುಧಾರಣೆ ಇಲಾಖೆ ಹೋಗವೆ ಅಂತಂದು ಬಿಡಿಸಿ ನಮ್ಮನ್ನ ಈ ಕೆಲ್ಸಕ್ಕೆ ಹಚ್ಚಿದ್ರು ಸರ್ ನಮ್ಮ ತಂದೆಯವರು. ದೊಡ್ಡ ಆಸ್ತಿ ಅಂದ್ರೆ ಎಷ್ಟಿತ್ತು? 40 ಎಕರೆ ಸರ್ ಅದು. ಹ್ಮ್, 40 ಎಕರೆ. ಅವಾಗ ಹುಳು ಒಂದೇ ಭೂಮಿ ಹೊಡಿ ಅಂತ ಬಂದಲ್ಲ, ಅದು ಹೋಗತಿ ಅಂತ ನಮ್ ತಂದೆ ಅವಾಗ ಶಾಲೆ ಅರ್ಧಕ್ಕೆ ಮುಟುಕ್ ಮಾಡಿ ಗದ್ದೆ ಕೆಲ್ಸಕ್ಕೆ ರೈತಾಪಿ ಮಾಡ್ಕೊಂಡ್ರಿ ಅಂತ ಹಚ್ಚಿದ್ರು ಸರ್. ತಾವು ಈಗ ಕೃಷಿ ಎಷ್ಟೆಕರಲ್ಲಿ ಮಾಡ್ತಾ ಇದ್ರ? ಈಗ ನಾನೀಗ ಸದ್ಯ 7 ಎಕರೆ ಮಾಡ್ತಾ ಇದ್ದೇನೆ ಸರ್. ನಾನು ಪ್ರಾರಂಭದಲ್ಲಿ ಏನ್ ಕೃಷಿ ಮಾಡ್ಕೊಂಬಂದ್ರಿ ತಾವು? ಸರ್, ನಾವು ಪ್ರಾರಂಭದಿಂದ ಬರೀ ಭತ್ತನೆ ಮೇನ್ ಹೈಲೈಟ್ ನಮ್ದು ಭತ್ತನೆ ಸರ್. ಈತ್ಲ ಸ್ವಲ್ಪ ಮುಸುಕಿನ ಜೋಳ, ನೀರಿಂದು ಅಭಾವ ಇದು ಆಗಕತ್ತಿದ ಮೇಲೆ ಮುಸುಕಿನ ಜೋಳ, ಭತ್ತ, ಅದೇ ಅಡಿಕೆದು ಒಂದ್ ಸ್ವಲ್ಪ ಹಳೆ ತೋಟನಿದೆ ಸರ್, ಅದನ್ನೇ ಮೇಂಟೈನ್ ಮಾಡ್ತೇವೆ. ಭತ್ತದ ಕೃಷಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ನಾಟಿ ಮಾಡಿದ್ರಿ, ಯಾವ ರೀತಿ ಪೈರ್ ಕಟ್ಟದ್ರಿ, ಆಮೇಲೆ ಬೀಜಗಳನ್ನ ಯಾವ ರೀತಿ ಮಾಡ್ಕೊಂಡ್ರಿ, ಯಾವ ತಳಿ ಭತ್ತ ಹಾಕಿದ್ರಿ, ಎಲ್ಲದನ್ನು ಹೇಳ್ಬೋದಾ ಅವತ್ತಿನ ಒಂದು ಕೃಷಿ ಪದ್ಧತಿಯಿಂದ? ಹಿಂದೆಲ್ಲ ಬೀಜ ಭತ್ತನ ಇದನ್ನ ಎಲ್ಲ ಇದ್ರಾಗೆ ಮಾಡ್ಕೊಂತೀವಿ ಸರ್. ಮನೆ ಭತ್ತನೆ ಇಟ್ಕೊಂಡು ಅದೇ ರೀತಿ ಮಾಡ್ತಾ ಇದ್ವಿ. ಅವಾಗೆಲ್ಲ ಎತ್ತಿನ ಬೇಸಾಯದಾಗೆ ಹೊಡೆದು ಎಲ್ಲ ಮಾಡಿ ಮಡಿ ಚೆಲ್ಲಿ ಭತ್ತ ನಾಟಿ ಮಾಡ್ತಿದ್ವಿ. ಅದಕ್ಕಿಂತ ಹಿಂದೆ ಕೂರ್ಗೆ ಬಿತ್ತಿದೇ ಒಂದು ಸಾಧನೆ ಸರ್. ಅವಾಗ ಈ ವರ್ಷ ಬಿತ್ತನೆ ಸರಿಯಾಗಲ್ಲ, ನಮ್ಮ ಮುಂದೆ ಯಾವ್ದ್ರಿಂದ ಇದು ಸರಿಯಾಗಲ್ಲ ಅಂತ ಮತ್ತೆ ಅದನ್ನ ಉಪಯೋಗಿಸಿ ಮುಂದೆ ಯಾವ ರೀತಿ ಮಾಡ್ಬೇಕು ಅಂತ ಉಪಯೋಗಿಸಿದ್ವಿ. ಆದರೂ ಇದು ಮಾನ್ಸೂನ್ ಇವೆಲ್ಲ ಇದು ಒಯ್ದಾಡ್ದಾಗೆ ನಾವು ಕೃಷಿ ಒಳಗೆ ಏನು ಮಾಡಿದ್ರು ಇವತ್ತಿನವರೆಗೂ ಏನು ಮಾಡೋಕ್ಕಾಗಲೇ ಇಲ್ಲ ಸರ್ ಸಾಧನೆನ. ಒಂದು ವರ್ಷ ಚೆನ್ನಾಗಾದ್ರೆ ಒಂದು ವರ್ಷ ಇದಾಗೋದು. ಈ ವರ್ಷ ಭತ್ತ ಕೊಟ್ಟಿಲ್ಲ, ಗದ್ದೆಗೆ ಹೆಂಡಿದ್ದು ಅದಿದ್ದು ಹಂಗಾಗಿ ಭತ್ತ ಹುಟ್ಟಲ್ಲ. ಮುಂದಕ್ಕೆ ಕಲ್ಲು ಎತ್ತು ಬೇಸಾಯ ಜಾಸ್ತಿ ಹೊಡೆದು ಮಾಡಿದರೆ ಮಣ್ಣು ನೀರು ಮಣ್ಣಾಗೋದು. ಈ ಥರ ಒಂದಲ್ಲ ಒಂದು ರೀತಿ ಕೃಷಿಯಲ್ಲಿ ಕೈ ಸುಟ್ಕೊಂತಾನೆ ಇದೀವಿ ಸರ್. ಬೀಜದ ಭತ್ತ ಅಂತ ಹೇಳಿದ್ರಿ, ಯಾವ ರೀತಿ ಮಾಡ್ಕೊಂತಿದ್ರಿ? ಏನಿಲ್ಲ ಸರ್, ಮನೆ ಭತ್ತನ ಕೊಯ್ದು ಪಾಡಗ ಒಣಗಿಸಿ ಅವನ್ನೇ ಒಣಾಕಿ ಕ್ಲೀನಾಗಿ ಮೆಳಕಿ ಕಿಳಕಿ ಕಟ್ಟಿ ಇಲ್ಲಾಂದ್ರೆ ಆರಿಸಿ ಒಣಗಿಸೋದೇ ಮೇನ್ ಸರ್. ಅದಕ್ಕೆ ಭತ್ತದ ಮತ್ತೆ ಏನು ಇದ್ದಿಲ್ಲ. ಅವಾಗೆಲ್ಲ ಇದು ಬೀಜೋಪಚಾರ ಅವು ಏನಿಲ್ಲ. ಈಗಿನ ಸುಧಾರಣೆ ಒಳಗೆ ಎಲ್ಲ ಬೀಜ ಭತ್ತನ ಇದರಿಂದನೇ ಕೃಷಿ ಆಫೀಸಿಂದನೇ ಎಲ್ಲ ತಗೊಂತಾ ಇದ್ದೀವಿ. ಈಗ ಯಾವ ಸುಧಾರಿತ ತಳಿಗಳು ಏನು ಅಂಗಡಿ ಒಳಗೆ ಎಲ್ಲ ಸಿಗ್ತವೆ. ಹಂಗಾಗಿ ಈಗ ಯಾರು ಸ್ವಂತ ಬೀಜ ಮಾಡೋಕ್ಕೆ ಹೋಗೋದಿಲ್ಲ, ಬೀಜ ಹಾಕೊಂಡೇ ಮಾಡ್ತೇವೆ ಸರ್. ಈಗ ಏನನ್ಸುತ್ತೆ ತಮಗೆ? ರೈತಾಪಿ ಬರ್ತಾ ಬರ್ತಾ ಕಷ್ಟ ಅನಿಸುತ್ತೆ ಸರ್. ಒಂದು ವರ್ಷ ಮಳೆ ಜಾಸ್ತಿ ಆದ್ರೆ ಒಂದು ವರ್ಷ ಮಳೆ ಕಮ್ಮಿ. ಈಗ 2 ವರ್ಷ ಮೂರು ಒಟ್ಟು 6 ಎಕರೆ ಜೋಳ, 2 ವರ್ಷ ಒಂದು ಕಾಳು ಬರಲಿಲ್ಲ ಸರ್. ಈ ಭತ್ತ ಹೋ ಸರಿ ಇಳುವರಿ ಬರಲ್ಲ. ಈ ಸರಿ ಸ್ವಲ್ಪ ಬಂತು, ಅದು ಯಾವುದೋ ಭತ್ತ ಮಾಡಿದ್ವಿ ಅದು ಸ್ವಲ್ಪ ರೇಟು ಇಲ್ಲ. ಹಿಂಗಾಗಿ ಒಂದೆಲ್ಲ ಒಂದು ರೀತಿ ಏನೋ ಸಮಸ್ಯೆನೇ ಅನುಭವಿಸ್ತಾ ಇದೆ ಸರ್. ಯಾವ್ಯಾವ ಭತ್ತ ಹಾಕಿದ್ರಿ ಅವತ್ತಿಂದ? ಅವತ್ತಿಂದ ಸರ್ ಹಿಂದೆ ಇಂಟಾನು, ವಾಳ್ಯ, ಹನ್ಸು, ರತ್ನಚೂಡಿ, ಆಮೇಲೆ ಇದು ಇಂಟಾನು, ಭಾಗ್ಯಜ್ಯೋತಿ, ಗೌರಿ ಸಣ್ಣ, ಈಗಿತ್ತು ಆಮೇಲೆ ಇದು ಡೈಮಂಡ್ ಸೋನಾ ಅಂತ ಬಂತು ಸರ್. ಡೈಮಂಡ್ ಸೋನಾ ಆದಮೇಲೆ ಶ್ರೀರಾಮ್ ಸೋನಾ, ಈಗ RNR, ತಿರುಮಲ ಗೋಲ್ಡು, ಈಗೆಲ್ಲ ಇವನ್ನೇ ಚಾಲ್ತಿ ಮಾಡ್ತಿದ್ದೆ ಸರ್. ಏನನ್ಸುತ್ತೆ ತಮ್ಗೆ ಅವತ್ತಿನ ಕೃಷಿ ಪದ್ಧತಿಗೂ ಇವತ್ತು ತಾವು ನೋಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸಗಳು ಏನ್ ಕಾಣ್ತಾ ಇದ್ದಾರೆ? ಏನೇ ವ್ಯತ್ಯಾಸ ಇಲ್ಲ ಸರ್. ಇವತ್ತಿನ ಇದ್ರಾಗೆ ದುಡ್ಡೇ ದುನಿಯಾ ಸರ್. ಅವಾಗ ಅಂದ್ರೆ ಎಲ್ಲ ಕೈಮುಟ್ಟು ಮಾಡೋದು, ಏನೇ ಒಂದು ಕಳಿ ತಕೊಳೋದಾದ್ರೂ ಮಾಡೋರು. ಈಗೆಲ್ಲ ಔಷಧಿ ಎಲ್ಲ ಯಾಂತ್ರಿಕತೆಯಿಂದ ಎಲ್ಲ ಪೂರ್ತಿ ಅವೆಲ್ಲ ಮುಚ್ಚಿ ಯಾಂತ್ರಿಕತೆಗೆ ಎಲ್ಲ ದುಡ್ಡು ಹಾಕಿ ಸುಮ್ಮ ಕುತ್ಕೊಳ್ಳೋದೇ ಆಗಿದೆ ಸರ್. ಈಗ ಮೊದ್ಲು ನಾವೆಲ್ಲ ಎತ್ನೆಗೆ ಬೆಸೆ ಹೊಡೆದು ಮಾಡಿ ಎಲ್ಲ ಮಾಡ್ತಿದ್ವಿ. ಈಗ ಎತ್ನೆ ಒಂದು ಆಳು ಕಳಿಸಿದ್ರೆ 400 ರೂಪಾಯಿ ಒಂದು ಎಕರೆ ಬೆಸೆ ಹೊಡಿಯೋಕ್ಕಾಗಲ್ಲ. ಒಂದು ಎಕರೆ ಅರ್ಧ ಗಂಟೆ ಒಳಗೆ ಒಂದು ಎಕರೆ ಟ್ರ್ಯಾಕ್ಟ್ರಿ ಹೊಡಿತಾನೆ. ಈ ಥರ ಹಿಂಗೆ ಮಾಡಿ ಎಲ್ಲ ರೈತಾಭಿನೇ ಎಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂತ ಬಂದಿವಿ ಸರ್ ನಾವು. ಈಗ ಮತ್ತೆ ಪುನಃ ತಾವು ಇಂದಿನ ಒಂದು ಬೇಸಾಯ ಪದ್ಧತಿಗೆ ಹೋಗ್ಬೇಕು ಅಂತ ಅನ್ಸುತ್ತೋ ಇದನ್ನೇ ಮುಂದುವರಿಸ್ಬೇಕು ಅಂತ ಹಿಂದಿನ ದುವಾಕ. ಈಗ ದನ ಕರ ಮೇಯಿಸೋದು ಮಾಡೋದು ಎಲ್ಲ ಮೊದ್ಲೇ ಅವಿಭಕ್ತ ಕುಟುಂಬ ಇದ್ವು. ಒಬ್ಬರು ಯಾರೋ ಕೈ ಇಲ್ದನೋ ಕಾಲ್ದನ ದನ ಎತ್ತು ಮೇಯಿಸೋರು ಮಾಡೋರು ಎಲ್ಲ ಮಾಡೋರು. ಈಗ ಹಂಗಿಲ್ಲೇ ಇಲ್ಲ ಸರ್. ಈಗ ಒಬ್ರು ಆದ್ಕೂಡ್ಲೆ ಅವ್ರವ್ರ ಪಾಡಿಗೆ ಅವ್ರವ್ರವ್ರವ್ರು ಇದಾಗೋದ್ರಿಂದ ಈಗ ಯಾರು ಅದನ್ನೆಲ್ಲ ಎತ್ತು ಕರ ಮೇಯಿಸಿ ಮಾಡಿ ಮಟ್ಟಿ ಮಾಡೋರಿಲ್ಲ. ಹಂಗಾಗಿ ಎಲ್ಲ ಈ ಯಾಂತ್ರಿಕತೆಗೆ ಎಲ್ಲ ಕನ್ವರ್ಟ್ ಆಗ್ಬಿಡ್ತೀವಿ ಸರ್. ಹಿಂದೆ ಅಂದ್ರೆ ನಾವು ಕೈಯಾಗೆ ಕೊಯ್ಲು ಕೊಯ್ದು ಮಾಡ್ಕೊಂತಿದ್ವಿ. ಭತ್ತ ಬಣವಿ ಹಾಕಿ ನಮಗೆ ಬೇಕಾದ ಒಕ್ಕಲು ಮಾಡ್ಕೊಂಡು ಸ್ವಲ್ಪ ಸೀಜನ್ನು ಗಾಳಿ ವಾತಾವರಣ ನೋಡ್ಕೊಂಡು ಮಾಡಿದ್ವಿ. ಈಗ ಹಂಗೇನಲ್ಲ, ಬಂದ್ ಮಿಷನ್ ಒಂದು ಗಂಟೆ ಒಳಗೆ ಹೊಡೆದು ನಡೀತಿರ್ತಾರೆ. ಈ ತರ ಯಾಂತ್ರಿಕತೆಗೆ ಎಲ್ಲ ಕನ್ವರ್ಟ್ ಆಗಿದ್ದಾರೆ ಸರ್. ಈಗ ಒಟ್ಲೆ ಹೆಂಗ್ ಮಾಡ್ಕೊಂತಿದ್ರಿ ತಾವು ಭತ್ತ ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ? ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ಕೊಯ್ದು ಬಣವಿ ಹಾಕಿ ಎಲ್ಲ ಮೆದಿ ಹುಲ್ಲೆಲ್ಲ ಕ್ಲೀನ್ ಒಣಗಿಸಿ ಆಮೇಲೆ ಅದನ್ನ ಬಣವಿ ಹಾಕಿ ಬಣವಿ ಹಾಕಿಂದು ನಮ್ಗೆ ಯಾವಾಗ ಅನುಕೂಲ ಆಗತ್ತೆ ಅವಾಗ ಹುಲ್ಲು ಹಾಕಿಂದು ಕಣ ಮಾಡ್ಕೊಂಡು ಕಣದಾಗ ಹುಲ್ಲುಗಿಲ್ಲಕ್ಕೆಂದು ಎಲ್ಲ ಮಾಡ್ಕೊಂಡು ಭತ್ತ ತಕ್ಕಂದ ಗಾಳಿ ತೂರ್ಕೊಂಡು ಬರ್ತಿದ್ವಿ ಸರ್. ಅವಾಗ ಗಾಳಿ ಶೂನ್ಯದಾಗೆ ಗಾಳಿ ಜಾಸ್ತಿ ಅಂತ ಒಳಗೆ ಎಲ್ಲ ಒಕ್ಕಲು ಗಿಕ್ಕಲು ಮಾಡ್ಕೊಂಡ್ಬಿಡ್ತಿದ್ವಿ ಸರ್. ಅದ್ರ ಮೇಲೆ ಮಾಡಿದ್ರೆ ಬಿಸಿಲು ಜಾಸ್ತಿ, ಬಿಸಿ ಬಿಳಿ ಹುಲ್ಲು ಮುಟ್ಟಕ್ಕಾಗಲ್ಲ ಅಂತಂದು ಎಲ್ಲ ಗೋಳಾಡ್ತಿದ್ವಿ ಸರ್ ಅವಾಗ. ಈಗ ಅವತ್ತಿಗೆ ಇವತ್ತಿಗೂ ಭಾಳ ಹೆಚ್ಚು ಕಮ್ಮಿ ಆಗಿದೆ. ಈಗಿನ ಪರಿಸ್ಥಿತಿನೇ ಬೇರೆ, ಅವತ್ತಿನ ಪರಿಸ್ಥಿತಿನೇ ಬೇರೆ. ಈ ಭತ್ತ ಬೆಳಿಲಿಕ್ಕೆ ತಾವು ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡು ಭತ್ತನ ಈಗ ನಾವು ನಾಟಿ ಮಾಡಬಹುದು ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವ ತರ ಮಾಡ್ತಾ ಇದ್ದೀವಿ ಭೂಮಿನ? ಭೂಮಿನ ಏನಲ್ಲ ಸರ್, ಅದು ಫಸ್ಟ್ ಆಗಿ ಉಳುಮೆ ಮಾಡೋದು. ಉಳುಮೆ ಮಾಡಿ ಈಗೇನೋ ಹಸಿರೆಲೆ ಗೊಬ್ಬರ ಅವು ಬಂದಿದ್ದಾವೆ, ಅವನ್ನೆಲ್ಲ ಚೆಲ್ಕೊಂಡು ಅದನ್ನ ಭತ್ತ ಆಗಿ ಹಾಕೊಂಡು 21-22 ದಿವಸಕ್ಕೆ ಎಲ್ಲ ನಾಟಿ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂತೀವಿ ಸರ್. ಈಗ ಎಷ್ಟು ಅಂತರ ಮಾಡ್ತಿದ್ರಿ ಒಂದೊಂದು ಇದಕ್ಕೆ ಸರ್? ಮೊದ್ಲೆಲ್ಲ ಬಹಳ ಹತ್ತತ್ರ ಮಾಡೋರು, ಈಗೆಲ್ಲ ಯಾಂತ್ರಿಕತೆ ಬೆಳೆದಂಗೆ ಒಂದು 1/4 ಅಡಿ 3/4 ಅಡಿ ಮುಟನು ಹಚ್ತಾರೆ ಸರ್. ಕೆಲವರು ಕೂಲಿ ಹಾಸಿಗೆ ಗುತ್ತಿಗೆ ಹಿಡ್ಕೊಂಡಿರ್ತಾರೆ, ದೂರ ದೂರ ಹಚ್ಚಿ ಹೋಗ್ಬಿಡ್ತಾರೆ. ಅದೇನೋ ನಮ್ಮ ಮನೆ ಬರೋ ಚೆನ್ನಾಗಿ ಗಡ್ಡಿ ಪಡ್ಡಿ ಬಂದ್ಬಿಟ್ರೆ ಚೆನ್ನಾಗಾಗ್ಬಿಡ್ತೈತಿ. ತೀರಾ ಹತ್ತಿಗೆ ಹಚ್ಚಿದ್ರೆ ಅದೂ ಸಹ ಕಷ್ಟ ಸರ್. ಅದು ಹತ್ತತ್ತಿಗೆ ಹಚ್ಚಿದ್ರೆ ರೋಗ ರುಜಿನಿ ಒಳಗೆ ಗಾಳಿ ಆಡೋದಿಲ್ಲ ಅಂತಂದು ಎಲ್ಲ ಸ್ವಲ್ಪ ದೂರ ಹಚ್ಚಿದ್ರು ಸುಮ್ಮನಾಗಿ ಈಗ ಮೊದ್ಲಿನಕ್ಕಿಂತ ಈಗ ದೂರ ಹಚ್ಚಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಹತ್ರ ಹಚ್ಚಿದ್ರೆ ತೆಂಡೆ ತೆಂಟೆ ಹೊಡಿಯಲ್ಲ ಸರ್. ಅದಕ್ಕೆ ಗಾಳಿ ಬೆಳಕು ಕ್ಲೀನಾಗಿ ಸಿಕ್ಕ ಮಾತ್ರ ದೂರ ಇದ್ದು ಗಾಳಿ ಬೆಳಕು ಸಿಕ್ಕಾಗ ತೆನ ತೆಂಟೆ ಹೊಡಿತೀವಿ ಸರ್. ಅದು ಹತ್ರ ಹತ್ರ ಇದ್ದಾಗ ಗಾಳಿ ಆಡೋದಿಲ್ಲ ಏನಿಲ್ಲ. ಆಮೇಲೆ ಮುಂದೊಂದಿನ ರೋಗ ರುಜಿನಿ ಭಾಳ ಹಾಕವ್ ಸರ್ ಅದಕ್ಕೆ. ಹಂಗಾಗಿ ಈಗ ಎಲ್ಲ ಆದಷ್ಟು ದೂರ ಹಚ್ಚಿ ಇದ್ ಮಾಡ್ತಾ ಇದೀವಿ ಸರ್. ಯಾವ ತರ ಗೊಬ್ಬರ ಕೊಡ್ತಿರತ್ತ ನಾವು ಸರ್? ಈಗ ತಳಕ್ಕೆ DAP, ಆಮೇಲೆ ನಂತರ ಯಾವ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳು, ಲಾಸ್ಟ್ ಯೂರಿಯಾ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಅದು ಎಷ್ಟು ಬಾರಿ ಕೊಡ್ತೀರ? ನಾವು ಒಂದು ಭತ್ತಕ್ಕೆ 3 ಸಾರಿ ಕೊಡ್ತೀವಿ ಸರ್. ಯಾವ್ಯಾವ ಹಂತದಲ್ಲಿ? ಫಸ್ಟ್ ನಾಟಿ ಹಂತದಲ್ಲಿ ಎಕರೆಗೆ, ಆಮೇಲೆ ಹಚ್ಚಿ ಒಂದು ತಿಂಗಳಿಗೆ, ಲಾಸ್ಟ್ ಇನ್ನ 2-3 ತಿಂಗಳಿಗೆ ಬಂದಾಗ ಹೊಡಿ ಬಂತು ಅಂದಾಗ 3 ತಿಂಗಳಿಗೆ ಗೊಬ್ಬರ ಹಾಕ್ತೀವಿ ಸರ್, ಸರ್ಕಾರಿ ಗೊಬ್ಬರ. ನೀರು ಎಷ್ಟು ದಿನಕ್ಕೆ ಒಂದ್ಸರಿ ಕಟ್ತೀರ? ನೀರು ಅದೇನಿಲ್ಲ ಸರ್, ಮಳೆ ಬಂದಾಗ ತಾನೇ ತಾನೇ ತುಂಬ್ತಿರ್ತವೆ. ಮಳೆ ಇಲ್ದಾಗ ನೀರಿನ ವಾತಾವರಣ ನೋಡ್ಕೊಂಡು ಬಿಸಿಲು ಬಿತ್ತು ಅಂದ್ರೆ ಹೊಳೆ ನೀರು ಕಟ್ತೀವಿ. ಬಿಸಿಲಿಲ್ಲ ಅಂದ್ರೆ ಮತ್ತೆ ನೀರು ಬಿಟ್ಟೇ ಬಿಡ್ತೀವಿ, ಮಳೆ ಕಟ್ಟಕ್ಕೆ ಹೋಗೋದಿಲ್ಲ, ಮಳೆ ನೀರೇ ತುಂಬ್ತಿರ್ತೈತಿ. ಈ ತರ ಮೇಂಟೈನ್ ಮಾಡ್ತೀವಿ ಸರ್. ಅದು ಬೇಸಿಗೆ ಸಮಯದಲ್ಲಿ ಈಗ ಹಿಂಗಾರು ಪ್ರಾರಂಭವಾಯಿತು, ಈ ಸಮಯದಲ್ಲಿ ಯಾವ ರೀತಿ ಸಮಯದಲ್ಲಿ ಏನಿಲ್ಲ ಸರ್? ಈಗ ಉಕ್ಕಿ ಹೊಡ್ಕೊಂಡು ಕೆಲವು ಭತ್ತನೆ ನಾಟಿ ಮಾಡ್ತೀವಿ, ಕೆಲವರು ಜೋಳ ಹಾಕ್ತಾರೆ. ಹಿಂಗೆ ಅವ್ರವ್ರ ಅನುಕೂಲಕ್ಕೆ ಯಾವ ಬೆಳಿಬೇಕೋ ಅದನ್ನ ಮಾಡ್ಕೊಂತ ಇದಾರೆ ಸರ್. ಈಗ ಭತ್ತದಲ್ಲಿ ಕಳೆ ಬಂದೇ ಬರುತ್ತೆ, ಆ ಕಳೆ ನಿರ್ವಹಣೆ ಎಲ್ಲ? ಕಳೆ ನಿರ್ವಹಣೆ ಎಲ್ಲ ಈಗೆಲ್ಲ ಔಷಧಿನೇ ಬಂದಿದೆ ಸರ್. ಮೊದ್ಲೆಲ್ಲ ಲೇಬರ್ ಹಚ್ಚಿ ಮಾಡಿಸ್ತಿದ್ವಿ, ಈಗ ಅದಕ್ಕೂ ಸಹ ಈಗ ಔಷಧಿ ಬಂದೈತಿ. ಹಂಗಾಗಿ ಈಗೆಲ್ಲ ಅದನ್ನೇ ಔಷಧಿ ಹೊಡಿತೀವಿ ಸರ್. ಕಳೆಗೆ ಕಳೆ ನಿರ್ವಹಣೆಗೆ ಎಲ್ಲ ಈಗ ಭತ್ತದಾಗ ಔಷಧಿನೇ ಹೊಡಿಯೋದು ಸರ್. ಈಗ ತೊಂದರೆ ಅನ್ಸಲ್ವಾ? ಅಂದ್ರೆ ಏನು ಅನ್ಸಿಲ್ಲ ಸರ್. ದುಡ್ಡು ಒಟ್ಟು ದುಡ್ಡು ಒಂದಿದ್ರೆ ದುನಿಯಾ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು ಸರ್. ಈಗ ತೊಂದರೆ ಏನಿಲ್ಲ, ಆದಷ್ಟು ಹಗುರ. ಈಗ ಕಳೆ ತೆಗಿಯಾಕತ್ತಿರ ಒಂದ್ 8 ದಿನ ಆಗ್ಬೋದು, 15 ದಿವಸ ಹಾಕತ್ತು, ಹೆಂಗ ಹಾಕತ್ತು. ಈಗ ಏನಲ್ಲ, ಒಂದ್ ಗಂಟೆ ಒಳಗ ಅದು ಏನೈತಿ ಔಷಧಿ ಹೊಡೆದ್ ಮನೆ ಬಂದ್ಬಿಟ್ರೆ ಮುಗೀತದು. ಈ ತರ ಬೇಸಾಯ ಆಗಿದೆ ಸರ್. ಮೊದ್ಲೆ ಅಂದ್ರೆ 24 ಗಂಟೆ ಮನೆ ಮಂದಿಯೆಲ್ಲ ಹೋಗಿ ಕೆರ್ಕೊಂಡು ಮನೆ ಮಕ್ಕಳು ಮರಿ ಏನೋ ಇದ್ದದ್ದು ಒಂದ್ ಹೆಂಡಿ ತೆಗೆದಾಕೋದು, ಕಲ್ಲು ಅದು ಆರ್ಸಿ ಹಾಕೋದು, ಏನೋ ಮಾಡ್ತಿದ್ವಿ. ಈಗ ಏನಲ್ಲ, ಯಾರೋ ಒಬ್ರು ಹೋಗಿ ಅಲ್ಲಿ ಕೈ ಕಟ್ಕೊಂಡು ಇದನ್ನ ಮಾಡಪ್ಪ ಅಂದ್ರೆ ಮುಗಿದ. ಆ ಲೆಕ್ಕಕ್ಕೆ ಬಂದಿದೆ ಸರ್. ಈಗ ರೈತ ಯಾವ ಒಂದು ಕೃಷಿ ಪದ್ಧತಿ ತಾವು ಅನುಸರಿಸಿರೋದು, ಸಾವಯವನ ಅಥವಾ ರಾಸಾಯನಿಕ? ಇಲ್ಲ, ರಾಸಾಯನಿಕನೇ ಸರ್. ಎಲ್ಲ ಸಾವಯವ ಕೆಲವರು ಮಾಡಿದ್ರು, ಅದು ಗೊಬ್ಬರ ಹಾಕಲಂಗೆ ಭತ್ತ ಬೆಳೆಯಕ್ಕೋದ್ರೆ ಇಳುವರಿ ಬರೋದಿಲ್ಲ, ಏನೂ ಇಲ್ಲ. ಹಂಗಾಗಿ ಎಲ್ಲ ಸರ್ ಇದು ತಾಂತ್ರಿಕತೆ ಮೇಲೆ ಎಲ್ಲ ನಿಂತ್ಕೊಂಡಿದ್ದೀವಿ ಸರ್. ನಾವು ಕೃಷಿ ಇಲಾಖೆ ಒಳಗೆ ಸಂಬಂಧಪಟ್ಟ ಸ್ವಲ್ಪ ತಿಳ್ಕೊಂಡು ಅದನ್ನೇ ಮುಂದುವರಿಸ್ತಾ ಇದ್ದೀವಿ ಸರ್. ನಾವು ಇಲಾಖೆಯವರು ಏನೇನು ಹೇಳ್ತಾರೆ ತಮ್ಗೆ? ಇಲಾಖೆಯವರು ಈ ಟೈಮಿಗೆ ಈ ತರ ಮಾಡ್ಬೋದು, ಈ ತರ ಮುಂದೆ ರೋಗ ಬರ್ಬೋದು, ಅದೆಲ್ಲ ನೋಡಿ ನೀರು ಕಂಟ್ರೋಲ್ ಅದು ಇದು ಹೇಳ್ತಾರೆ ಸರ್, ಮಾಹಿತಿ ಕೊಡ್ತಾರೆ ಅವರು. ಈಗ ಬಹಳಷ್ಟು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಸರ್ ಕೃಷಿ ಇಲಾಖೆಯವರು. ಯಾವ್ಯಾವ ರೋಗಗಳು ಬಂದು ತಮ್ಮ ಒಂದು ಅನುಭವ ಪ್ರಕಾರ? ಬೆಂಕಿ ರೋಗ ಅಂತ ಸರ್, ಆಮೇಲೆ ಹಾಪರ್ ಅಂತಂದು ಕಂದು ಜಿಗಿ, ಅದು ಎಲ್ಲ ಪೂರ್ತಿ ಎಲ್ಲ ಜಳ ಜಳ. ಅದಕ್ಕಿಂತ ಮುಂಚೆ ಭತ್ತದ ತಾನಿ ತೆನಿಗಳಿಗೆ ಕೊಕ್ಕೆ ರೋಗ ಅಥವಾ ಏನೇನೋ ಒಂದು ಭತ್ತದ ಹಣ್ಣಾಗೋದು ಬಹಳ ಒಂದಲ್ಲ ಒಂದು ರೋಗ ಸರ್. ಅದು ಏನೋ ಎಲ್ಲ ಮೀರಿ ಅದು ಭತ್ತ ಬಂತು ಅಂದ್ರೆ ರೈತರದ್ದು ಪುಣ್ಯನೇ ಅಂತಾನೆ ಹೇಳ್ಬೋದು. ಯಾವ ತರ ನಿರ್ವಹಣೆ ಮಾಡ್ತೀರಾ ಮತ್ತೆ ಅಂತರದೆಲ್ಲ ರೋಗ ಬಂದಾಗ? ಬಂದಾಗೆಲ್ಲ ತಕ್ಕಂಗೆ ಕೃಷಿ ಆಫೀಸಿಗೆ ಹೋಗಿ ಔಷಧಿ ಕೇಳ್ಕೊಂಡು ಯಾವ್ದು ದುಡಿಬೇಕು ಏನು ಅಂತಂದು ಮಾಡ್ತೀವಿ ಸರ್. ಅದನ್ನ ಕೃಷಿ ಆಫೀಸ್ನಲ್ಲಿ ಹೋಗಿ ಅದನ್ನ ಯಾವ್ದು ಹೊಡೆದ್ರೆ ಏನಾಕತಿ ಅಂತಂದು, ಇಲ್ಲ ಸ್ವಲ್ಪ ಗೊಬ್ಬರದ ಅಂಗಡಿ ಕೇಳಿ ಯಾವ ರೀತಿ ಮಾಡ್ಬೋದ್ರೆ ಹಿಂಗ ಆಕತಿ ಅಂತಂದು ಅದೇ ರೀತಿ ಮಾಡ್ತೀವಿ ಸರ್. ಇದೆಲ್ಲ ಆ ರೀತಿ ಬಂದಾಗ ಇಳುವರಿ ಜಾಸ್ತಿ ಬರುತ್ತೆ ಕಡಿಮೆ ಬರುತ್ತೆ? ಚೆನ್ನಾಗಿ ಬರುತ್ತೆ ಸರ್. ಇಳುವರಿ ಇದೇನಿಲ್ಲ, ಅದೇ ರೋಗ ಬಿದ್ದು ಬಹಳ ಹಾಳಾತು, ಇನ್ನು 25% ಇದ್ರೆ ಏನ ತೊಂದರೆ ಅನ್ಸಲ್ಲ ಸರ್. ಅದೇನೋ 50% 70% ಬಂದ್ರೆ ಬಹಳ ಹಾಳಾಕ ಸರ್. ಇನ್ನು 90% ಬಂದ್ರಂತೂ ಒಂದೊಂದು ವರ್ಷ ಗದ್ದೆ ಕೊಯ್ಲ್ದಂಗ ಹಂಗೆ ಬಿಟ್ಟು ಬಂದಿದೆ ಸರ್ ಅದನ್ನ. ಅವಾಗ ಆಪರ್ ರೋಗ ಅಂತಂದು ಕಂದು ಜಿಗಿ ಹುಳ ಅಷ್ಟು ಎಲ್ಲ ನಾಶ ಮಾಡ್ಬಿಡು, ಯಾರಿಗೂ ಗೊತ್ತೇ ಇದ್ದಿಲ್ಲ ಅದು ಕಂದು ಜಿಗಿ ಐತಿ ಬಿಡ್ದಾಗ ಅಂತಂದು. ಈಗೆಲ್ಲ ಗೊತ್ತಾದಾಗಿಂದ ಅದಕ್ಕೆಲ್ಲ ಮುಂದಾಲೋಚನೆಗೆ ಎಲ್ಲ ಔಷಧಿ ಹೊಡೆದು ಎಲ್ಲ ಕಂಟ್ರೋಲ್ ಮಾಡ್ಕೊಂತೀವಿ ಸರ್. ಹಿಂಗ್ ಗೊತ್ತಾಗುತ್ತೆ ಅದ್ರ ಲಕ್ಷಣಗಳು ಏನೇನು? ಲಕ್ಷಣಗಳು ಏನಿಲ್ಲ ಸರ್. ಭತ್ತ ಒಂಥರ ಹಸುರಿದ್ದೇ ಬೆಳ್ಳಗಾಗ್ತಾ ಬರೋದು, ಇಲ್ಲ ಎಲೆ ಚುಕ್ಕೆ ರೋಗ, ಏನೋ ಒಂದೊಂದು ಸಮಸ್ಯೆ ಗೊತ್ತಾಗ್ಬಿಡುತ್ತೆ ಸರ್. ಭತ್ತ ಹಸುರಾಗಿರೋದು ಅದೇನೋ ಕಲರ್ ಯಾವಾಗ ಡಿಮ್ ಆತು ಅಂದ್ಕೂಡ್ಲೇನೆ ಏನೋ ರೋಗ ಅಂತಂದು ತಕ್ಷಣ ಗೊತ್ತಾಗುತ್ತೆ ಸರ್. ಈಗ ರೈತಾಪಿ ಒಳಗೆ ಅಂದ್ರೆ ನೀರು ಜಾಸ್ತಿ ಬಿಡೋದ್ರಿಂದ ಅಥವಾ ವಾತಾವರಣದ ಒಂದು ವಾತಾವರಣದ್ದೇ ಕ್ಲೈಮೇಟ್ ಇಂದಾನೇ ಸರ್ ಅವೆಲ್ಲ ಆಗೋದು. ಮಳೆ ಜಾಸ್ತಿ ಆಗಿ ನೀರು ಜಾಸ್ತಿ ಆಗ್ಬಿಡ್ತು ಅಂದ್ರೆ ಅವಾಗ ಆಪರ್ ರೋಗ ಅಂತ ಶುರುವಾಕತಿ, ಅತಿ ಬಿಸಿಲು ಬಿತ್ತು ಅಂದ್ರೆ ಬೆಂಕಿ ರೋಗ ಅಂತ ಶುರುವಾಕತಿ. ಈ ತರ ಸರ್ ಈಗ ಎಲ್ಲ ಸ್ವಲ್ಪ ಮಾಡಿ ಮಾಡಿ ಗೊತ್ತಾಗೋದ್ರಿಂದ ಈಗ ನಾವು ಹೆಚ್ಚು ಕಮ್ಮಿ ಇನ್ನು ಬಿಸಿಲು ಬಿತ್ತು ಇನ್ನು ಬೆಂಕಿ ರೋಗ ಶುರುವಾಕವೆ ಅನ್ನೋದು. ಆಮೇಲೆ ಇನ್ನು ಹೊಸದಂಗೆ ಇದ್ರು ಸುಳಿ ರೋಗ ಅಂತ ಬರುತ್ತೆ ಸರ್. ಅದು ಅದು ಸುಳಿ ರೋಗ ಒಂದು ತಿಂಗಳೊಳಗೆ ನಾವು ಔಷಧಿ ಹೊಡೆದು ಕಂಟ್ರೋಲ್ ಮಾಡ್ಕೊಂಡ್ರೆ ಭತ್ತ ಚೆನ್ನಾಗಿ ತೆಂಟಿ ಬರ್ತೈತಿ. ಅದನ್ನ ಬಿಟ್ಟು ಲಾಸ್ಟ್ ಹೊಡೆಯಕ್ ಹೋದ್ರೆ ಅದು ಏನು ಮಾಡೋಕ್ಕಾಗೋದಿಲ್ಲ, ಬಲ್ಬ್ ಮೇಲೆ ಏನು ಮಾಡೋಕ್ಕೂ ಆಗೋದಿಲ್ಲ ಸರ್. ಎಷ್ಟು ಖರ್ಚು ಬಂತು? ಒಂದು ಎಕರೆಗೆ 18-22 ₹20,000 ಮಟ ಬರ್ತದೆ ಸರ್. ಈ ಭತ್ತ ಕೊಯ್ಲು ಮಿಷಿನ್ ಗಿಷನ್ ಮಾಡಿ ಅವನ್ ತಂದು ಮನೆ ತಂದು ಹಾಕಿ ಮಾರೋ ಹೊತ್ತಿಗೆ ಒಂದು 20-22 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಒಂದು ಎಕರೆಗೆ. ಕೊಯ್ಲು ಯಾರ ಹತ್ರ ಮಾಡಿಸ್ತಾರೆ? ಕೊಯ್ಲೆಲ್ಲ ಇದೆ ಸರ್, ಎಲ್ಲ ಮಿಷನ್ಗಳೇ. ಈಗ ಮೊದ್ಲು ಯಾರು ಕೊಯ್ಲು ಯಾರು ಮಾಡೋದಿಲ್ಲ, ಎಲ್ಲ ಮಿಷಿನ್ನಲ್ಲೇ ಸರ್. ಕೆಸರು ಅಲ್ಲಿ ಇದ್ದಲ್ಲಿ ಚೈನ್ ಮಿಷಿನ್ ಕಾಸ್ಟ್ಲಿ, ಅವನ್ನೆಲ್ಲ ಗೋಳಾಡಿ ಅದ್ರಾಗೆ ತರಬೇಕು, ನಿರ್ವಹ ಇಲ್ಲ. ಹಂಗಾಗಿ ಎಲ್ಲ ಈಗ ಜನ ಲೇಬರ್ ಅಂತೂ ಸಿಗೋದಿಲ್ಲ ಸರ್. ಯಾವ ಕಾರಣಕ್ಕೂ ಈಗ ಲೇಬರ್ ಸಿಗೋ ಅಂತ ಇಲ್ಲೇ ಇಲ್ಲ. ಏನೋ ಸಿಕ್ಕರೆ ಅವ್ರು ಏನೋ ಬೆಳಗ್ಗೆ ಹೋಗಿ ಹಂಗೆ ಒಂದು 10 ಗಂಟೆ ಮಟ ಮಾಡಿತ್ತಲ್ಲ ಬರೋ ಆ ಲೆವೆಲಿಗೆ ಬಂದಿದೆ ಸರ್. ಇಳುವರಿ ಎಷ್ಟು ಬಂತು ಅಂತ ಈ ಸರಿ ಸರ್? ಹೋದ ಸರಿ ನಮಗೆ ಎಲ್ಲ ಚೆನ್ನಾಗಿದ್ದು 27 ಚೀಲನೂ ಬಂತು, ಈ ಸರಿ ಪರವಾಗಿಲ್ಲ ಸರ್ ಒಂದು 32 ಚೀಲ ಬಂದಿತ್ತು ನಮ್ಮ ಸರ ಸರಿ. ಬಟ್ ನಾವು ನಮ್ಮ ಚಿಕ್ಕಪ್ಪ ಮಕ್ಕಳು ಸೇರಿ ಒಂದು 12 ಎಕರೆ ಮಾಡ್ತೀವಿ ಕೊಟ್ಟೆ, ಹಂಗಾಗಿ ಈ ಸರಿ 32 ಬಂದಿದೆ ಸರ್. ಇಲ್ಲಿ ಕೊಡ್ತೀರಾ ಭತ್ತ? ಇಲ್ಲೇ ಸರ್ ಲೋಕಲ್ ವ್ಯವಹಾರದಾರಿಗೆ ಕೊಡ್ತೀವಿ ಸರ್. ಇಲ್ಲಿ ಕೃಷಿ ಆಫೀಸ್ನವರು ಖರೀದಿ ಯಾವಾಗ ಒಂದು ಪಟಾಕ ತೈತಾರೆ ಖರೀದಿ ಕೇಂದ್ರನ, ಇಲ್ಲಾಂದ್ರೆ ಇಲ್ಲ. ಅವರೆಲ್ಲ ತೆಗಿಯೋ ಹೊತ್ತಿಗೆ ಇಲ್ಲಿ ಭತ್ತ ಇಡೋಕ್ಕಾಗೋದಿಲ್ಲ, ಹಂಗಾಗಿ ಎಲ್ಲ ಮಾರಿಬಿಡ್ತೇವೆ ಸರ್. ಕೃಷಿ ಇಲಾಖೆಯವರು ಏನಾರೆ ಆದಷ್ಟು ಮುಂಜಾಗ್ರತೆ ಕ್ರಮವಾಗಿ ಅವರು ಕೇಂದ್ರಗಳು ಓಪನ್ ಮಾಡಿದರೆ ಸಾಮಾನ್ಯ ರೈತರೆಲ್ಲರೂ ಅಲ್ಲಿಗೆ ಹೋಗಿ ಹಾಕ್ತಾರೆ. ಭತ್ತ ಗ್ಯಾರಂಟಿ ಇರ್ತೈತಿ, ರೊಕ್ಕ ಗ್ಯಾರಂಟಿ ಇರ್ತೈತಿ, ಎಲ್ಲ ಇರ್ತೈತಿ. ಇವತ್ತಿನ ಈ ವ್ಯಾಪಾರಸ್ಥರು ಏನೋ ಲಾಸ್ ಆಯ್ತು ಅಂದ್ರೆ ಊರು ಬಿಟ್ಟು ಹೋಗೋದು ಮಾಡೋದು ಈ ಥರ ಎಲ್ಲ ಕೈ ಸುಟ್ಕೊಂಡೇವೆ ಸರ್ ನಾವು. ಏನ್ ಮಾಡ್ಬೇಕು ರೈತರಿಗೆ ಒಳ್ಳೇದಾಗಬೇಕು ಅಂದ್ರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಈ ಒಂದು ರೀತಿ ಅದನ್ನ ನೀವು ಹೇಳಿದ್ರಲ್ಲ, ಅದು ಯಾವ ರೀತಿ ಇದ್ರೆ ಒಬ್ಬ ರೈತರಿಗೆ ಅನುಕೂಲ ಅಂತ ಹೇಳೋದು? ಅನುಕೂಲ ಅಂದ್ರೆ ಸರ್ ಫಸ್ಟ್ ಕೃಷಿ ಇಲಾಖೆ ಒಂದು ಬಹಳ ಜವಾಬ್ದಾರಿ ತಗೊಂಡು ರೈತರಿಗೆ ಮಾಹಿತಿಗಳು ಯಾವ ಟೈಮಿಗೆ ಇಂಥ, ಅವ್ರಿಗೆ ವಾತಾವರಣ ಗೊತ್ತಿರುತ್ತೆ ಸರ್ ಕೃಷಿ ಇಲಾಖೆಯವರಿಗೆ, ಈ ಟೈಮಿಗೆ ಇಂಥ ರೋಗ ಬರ್ತೈತಿ ಅಂತ ಸ್ವಲ್ಪ ಅನೌನ್ಸ್ ಮಾಡೋದು, ಆಮೇಲೆ ಏನೇ ಮಾಡಿದ್ರು ಅವರಿಂದನೇ ಸ್ವಲ್ಪ ಏನೇ ಮಾಡಿದ್ರು ಮಾಡೋಂಥ ಚಾನ್ಸ್ ಇದೆ ಸರ್. ಈಗ ನಾವು ಹೋಗ್ಕೋವಿ, ನಮಗೆ ಗೊತ್ತಾಗಿದ್ದು ನಾವು ಮಾಡ್ತೀವಿ, ಮಿಕ್ಕಿದ್ದು ಅವ್ರಿಗೆ ಅವರು ಸೈನ್ಸ್ ಇಷ್ಟಲ್ಲ ಏನೋ ಅವರಿಂದ ತಿಳ್ಕೊಂಡು ಸ್ವಲ್ಪ ಮಾಡಿದ್ರೆ ಅನುಕೂಲ ಆಕತಿ ಅಂತ ನನ್ನ ಅನಿಸಿಕೆ ಸರ್. ಅದು ಬರೀ ಭತ್ತನೇ ಮಾಡ್ತಾ ಜೊತೆಗೆ ಜೋಳ ಕೂಡ ಅಂತ ಹೇಳಿದ್ರೆ ಯಾವ್ದು ಅದನ್ನ ಯಾವ ರೀತಿ ಮಾಡಿದ್ರೆ? ಅದು ಜೋಳದ್ದೇ ಬೇರೆ ಸರ್, ಅದು ಅದಕ್ಕೂ ಇದಕ್ಕೂ ಅದು ಎಡೆ ಕುಂಟೆ ಹೊಡೆದು ಮಾಡಿ ಅದಕ್ಕೂ ಎಲ್ಲ ಮೊದ್ಲು ಕಳೆ ಪಳಿ ತೆಗಿತಿದ್ವಿ, ಈಗೆಲ್ಲ ಲಾಡಿಸ್ ಅಂತ ಬಂದು ಅದನ್ನು ಯಾವುದು ಏನು ಕಳೆ ತೆಗಿಯೋದಿಲ್ಲ. ಅದು ಎಲ್ಲ ಸಹ ಈಗ ಹೋದ್ನೇ ವರ್ಷ ಈ ವರ್ಷ ಮಳೆ ಜಾಸ್ತಿ ಆಗ್ಬೋದು, ಆದ್ರೆ ಹಿಂದಿನ ವರ್ಷ ಮಳೆ ಕಮ್ಮಿಯಾಗಿ ಇಳುವರಿ ತೆನಿ ಕಟ್ಟೋ ಟೈಮಿಗೆ ಕೆಲವೊಬ್ರು ಟೈಮ್ನ ಒಂದೊಂದು ಟೈಮ್ನ ಬಿತ್ತಿದ್ದು ಮಳೆ ಅದಕ್ಕೆ ಸಿಕ್ತಂದ್ರೆ ಚೆನ್ನಾಗಿ ಬಂದ್ಬಿಡ್ತೈತಿ, ಇಲ್ಲ ಅಂದ್ರೆ ಕೆಲವರು ಬಿತ್ತೋದು ಲೇಟ್ ಆಗ್ಯೋ ಇಲ್ಲ ಮುಂದೆ ಬಿತ್ತಿ ಮಳೆ ಜಾಸ್ತಿ ಆಗೋ ಶೀತ ಆಗಿ ಈ ತರ ಪ್ರಾಬ್ಲಮ್ ಅನುಭವಿಸ್ತೀವಿ ಸರ್. ಅಂದ್ರೆ ಭತ್ತದ ಜಮೀನೇ ಬೇರೆ ಜೋಳದ ಜಮೀನೇ ಬೇರೆ? ಜಮೀನೇ ಬೇರೆ ಸರ್, ಭತ್ತಕ್ಕೆ ಬೇರೆ ಜೋಳಕ್ಕೆ ಬೇರೆ. ಭತ್ತದ ಗದ್ದೆಯಲ್ಲಿ ಜೋಳ ಹಾಕಿದ್ರೆ ಮಳೆ ಜಾಸ್ತಿ ಆಗ್ಬಿಟ್ರೆ ಜೋಳ ಎಲ್ಲ ಹೋಗ್ಬಿಡುತ್ತೆ ಸರ್, ಅದು ಹಸಿಯಂಶ ತಡ್ಕೊಳಕ್ ಆಗೋದಿಲ್ಲ ಜೋಳ. ಅಂದ್ರೆ ಪಕ್ಕದಲ್ಲಿ ಮಾಡಿದ್ರು ಬೇರೆ ಬೇರೆ ದೂರ ಇದೆ ಸರ್, ದೂರದರ ಕೆರಿತಾಳಿಗೆ ನಾವು ನೀರು ಜಾಸ್ತಿ ಇದ್ದವೆಲ್ಲ ಭತ್ತನೆ ಮಾಡ್ತೀವಿ ಸರ್. ಎಲ್ಲೋ ಹೊಳೆ ದಂಡೆಗೋ ನೀರು ಅಗ್ದಿ ಬರೋದಿಲ್ಲ, ಥೈಲ್ಯಾಂಡ್ಗಳು ಇರ್ತಾವಲ್ಲ ಅಂತವಕ್ಕೆಲ್ಲ ಜೋಳ ಮಾಡ್ತೀವಿ. ಯಾವ್ದು ಹಾಕಿದ್ರಿ ಜೋಳ? ಈ ಸರಿ ಇದನ್ನ ಹಾಕಿದ್ವಿ ಸರ್, ಎನ್ ಕೆ. ಎಣಿಕೆ ಹಾಕಿದ್ವಿ, ಮಳೆ ಯಾವಾಗ ಆಗ್ಲಿಲ್ಲ, ಮಳೆ ಹುಟ್ಟಿತು, ಹುಟ್ಟಿದ ಮೇಲೆ ಮಳೆ ಹಿಡ್ಕೊಂಡು ಎಲ್ಲ ಸೀತಾಗ ಹಾಳಾಗಿ ಹೋಗ್ಬಿಡ್ತು ಸರ್. ಏನೋ ಒಂದು ಇಡೀ ಜೋಳನ ತಗೊಂಡಿಲ್ಲ ಒಂದು ಕಾಳು. ಅದಕ್ಕೆ ಏನ್ ಅನಿಸ್ತು ತಮ್ಗೆ? ಬಹಳ ಬೇಜಾರ ಅನಿಸ್ತು. ಏನ್ ಮಾಡಿದ್ರು ಪ್ರಕೃತಿ ಮುನ್ನ ನಾವೇನು ಇದಲ್ಲ ಅಂತಂದು ತಲೆ ಬಾಗ್ಲೇಬೇಕು ಸರ್. ಈ ವರ್ಷ ಎಲ್ಲ ಮುಂದ್ ವರ್ಷ ಬೆಳ್ಕೋಬಹುದು, ಭೂಮಿ ತಾಯಿ ಏನ್ ಬಂಜಲ್ಲ ಅನ್ನೋ ಒಂದು ಏನೋ ಒಂದು ಏಮ್ ಇಟ್ಕೊಂಡು ಈ ತರ ಮಾಡಿದೆ. ಅಂದ್ರೆ ನಾವು ಗೋಳಾಡ್ದಂಗ ನಮ್ಮ ಮಕ್ಕಳು ಗೋಳಾಡ್ಬಾರ್ದು ಅಂತಂದು ಮಕ್ಕಳನ್ನ ಓದ್ಸಕ್ಕೆ ಮತ್ತೊಂದಕ್ಕೆ ಈಗ ದಂಧ್ಯಾಗ ಹಚ್ಚಿದೆ ಸರ್. ಈಗ ಕೃಷಿ ಮಾಡಬಾರ್ದು ಅಂತ ಮಾಡಬಾರ್ದು ಅಂತಾನೆ ಸರ್. ಇದು ಮಾಡಿ ಬೇರೆ ಕೈ ಸುಟ್ಕೊಳೋದು, ಒಂದ್ ವರ್ಷ ಚೆನ್ನಾಗಾದ್ರು ಮತ್ತೊಂದ್ ವರ್ಷ ಏನೋ ಪ್ರಾಬ್ಲಮ್ ಆಗಿರೋದು, ಎಲ್ಲ ಸರಿ ಇದ್ದಾಗ ಯಾವನೋ ಬತ್ತ ಕೊಟ್ಟನು ಯಾವನೋ ದುಡ್ಡಕ್ಕೆ ಹೋಗೋದು, ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ಬಿಡಿದೆ ಸರ್. ಜೋಳದಲ್ಲಿ ಇಳುವರಿ ಜಾಸ್ತಿ ಬಂದ್ರೆ ಒಳ್ಳೆ ಬೆಲೆ ಅಂತಾರೆ. ಜೋಳದಲ್ಲಿ ಏನು ಬೆಳೆ ಸರ್, ಈಗ ಅದಕ್ಕೂ ಖರ್ಚು ಬಹಳ ಬರುತ್ತೆ ಸರ್. ಅದಕ್ಕೆ ಒಂದ್ ಯಾರು ಮನೆ ಜೋಳ ಯಾರು ಹಾಕೋದಿಲ್ಲ, ಎಲ್ಲ ಸೀಡ್ಸ್ ತಂದೆ ಹಾಕ್ಬೇಕು. ಒಂದು ಸೀಡ್ಸ್ 1,200 ರೂಪಾಯಿ ಒಂದು ಪ್ಯಾಕೆಟಿಗೆ, ಅದು ಒಂದು ಎಕರೆಗೆ 3 ಪ್ಯಾಕೆಟ್ ಬೇಕು, ಅಲ್ಲೇ 3,000-4,000 ರೂಪಾಯಿ ಅಲ್ಲೇ ಹೋಗತಿ. ಅದು ಗೊಬ್ಬರ ಇತರ ಖರ್ಚು ಈ ಎಲ್ಲ ಮಿಷನ್ ಬಂದ ಮಿಷನ್ ಬಿತ್ತಕ್ ಬಂದ್ರೆ ಸ್ವಲ್ಪ ಅನುಕೂಲ ಆಕತಿ. ಮಿಷನ್ ಬರಲ್ಲ, ಎತ್ತನೆಗೆ ಬಿತ್ತಬೇಕು ಅಂದ್ರೆ ಇವತ್ತು 3,000 ರೂಪಾಯಿ ಒಂದ್ ಜೊತೆ ಎತ್ತು ಬೇಸಾಯಕ್ಕೆ, ಅವ್ರು ಒಂದ್ ಎಕರೆ ಬಿತ್ತದಲ್ಲ 3,000 ರೂಪಾಯಿ ಕೊಡ್ಬೇಕಾಗ್ತದೆ ಸರ್. ಅದೇ ಏನಾರು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಯಾಂತ್ರಿಕತೆ ನಡೀತು ಅಂದ್ರೆ ಬಹಳ ಚೀಪ್ ಆಗಿ ಯಾಕೆ ಸರ್, ಅದು ಬೀಜನೂ ಅದೇ ಕೆಂತತಿ, ಗೊಬ್ಬರನೂ ಅದೇ ಕೆಂತತಿ, ಯಾವ್ದೇನು ತೊಂದರೆ ಇರೋದಿಲ್ಲ. ಅದು ಇದೆಲ್ಲ ಬೇಜಾರಾಗಿ ಅಡಿಕೆಗೆ ಹೋದ್ರಿ? ಅಡಿಕೆಗೆ ನಾವು ಹೋಗಿಲ್ಲ ಸರ್, ನನಗೆ ಇಲ್ಲಿವರೆಗೂ ಅದಕ್ಕೆ ಯಾಕೋ ಆಶ್ ಮಾಡೇ ಇಲ್ಲ. ನಮ್ಮ ಅಜ್ಜ ನಮ್ಮ ಅಪ್ಪರು ಅವರು ಒಂದ್ ಸ್ವಲ್ಪ ತೋಟ ಮಾಡಿದ್ರು, ಅದಷ್ಟನ್ನೇ ಉಳಿಸ್ಕೊಂಡು ಹಂಗೆ ಬರ್ತಾ ಇದ್ದೀನಿ ಸರ್. ನಾನು ಉಳಿಸ್ಕೊಂಡಿದೀನಿ ಅಂದ್ರೆ ಅದಕ್ಕೆ ಮಾಡ್ಲೇಬೇಕು ಅಲ್ಲ, ಅದಕ್ಕೆಲ್ಲ ಮಾಡ್ತೀವಿ ಸರ್. ಅದು ಗುಣಿಕೆತ್ತದು, ಗೊಬ್ಬರ ಹಾಕೋದು ಮಾಡೋದು ಅದನ್ನೆಲ್ಲ. ಈಗ ಎಲ್ಲ ಸರ್ಕಾರಿ ಗೊಬ್ಬರ ಸ್ವಲ್ಪ ಹಾಕಿದ್ರೆ ಇಳುವರಿ ಬರ್ತೈತೆ ಅಂತ ಸರ್ಕಾರಿ ಗೊಬ್ಬರ ಹಾಕೋದು, ಗೊಬ್ಬರ ಮಣ್ಣು ಮಾಡ್ತಾ ಇದೆ ಸರ್. ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಬಹಳ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದೆ ಸರ್ ತೋಟ. ಯಾವ ತರ ನಿರ್ವಹಿಸ್ತೀರ? ಅದು ಏನಿಲ್ಲ ಸರ್, ಜೋ ಭೂಮಿ ನೀರ್ ಹಾಸೋದು, ಈ ಬ್ಯಾಸಿನ ಎಲ್ಲ ಕಲ್ಟಿವೇಶನ್ ಮಾಡೋದು, ಮಳೆಗಾಲ ಮಿಷನ್ ವೀಡರ್ ಹೊಡೆಯೋದು, ಈ ತರ ಮಾಡಿ ಅದನ್ನ ಮೇಂಟೈನ್ ಮಾಡ್ತೀವಿ ಸರ್. ಕಳೆ ಬಗ್ಗೆ ಏನ್ ಹೇಳ್ತೀರ? ಕಳೆ ಬಗ್ಗೆ ಏನಿಲ್ಲ ಸರ್, ಕಳೆ ಈಗ ವೀಡರ್ ಐತಿ, ಆಮೇಲೆ ಅಗ್ದಿ ಬಹಳ ಹುಲ್ಲು ಜಾಸ್ತಿ ಆಯ್ತು ಅಂದ್ಬಿಟ್ರೆ ಸುಮ್ಮನೆ ಔಷಧಿ ಹೊಡೆದು ಕೈ ಬಿಟ್ಬಿಡ್ತೀವಿ ಸರ್. ಅದೆಲ್ಲ ತಾನೇ ತಾನೇ ಒಣಗಿ ಸತ್ತು ಹೋಗತಿ. ನೀರ್ ಯಾವ ತರ ಕೊಡ್ತೀರ? ನೀರ್ ಅದು ಸರ್, ಈ ಮಳೆಗಾಲ ನಮ್ಗೆ ನೀರಿನ ತೋಟಗಳಿಗೆ ಅವಶ್ಯಕತೆನೇ ಇರೋದಿಲ್ಲ. ಬೇಸಿಗೆ ಹಾಯ್ ನೀರೇ ಹಾಸ್ತಾ ಇದೀವಿ ಸರ್. ನಾವು ಡ್ರಿಪ್ ಮಾಡ್ಕೊಂಡಿಲ್ಲ? ಡ್ರಿಪ್ ಮಾಡಿಲ್ಲ ಸರ್. ಹಾಯ್ ನೀರೇ ಸ್ವಲ್ಪ ಇರೋದ್ರಿಂದ ಬೋರ್ ಚೆನ್ನಾಗೈತಿ, ನೀರ್ ಹಾಯ್ ನೀರೇ ಹಾಯ್ತೇವೆ ಸರ್. ಎಷ್ಟು ಎಕರೆ? 2 ಎಕರೆ. 1 ಎಕರೆ ಸರ್ ತೋಟ. ಎಷ್ಟು ಹಾಕಿದ್ರೆ ಗಿಡಗಳು, ಸಸಿ ಗಿಡ ಸರ್? ಅದ್ರಾಗ ಏನಿಲ್ಲ, ಅದು ಹಿಂದೆ ನಮ್ಮ ಅಜ್ಜಾರು ಏನ್ ಮಾಡಿದಾರೆ, 4 ಅಡಿ 6 ಅಡಿ ಎಲ್ಲ ಹಚ್ಚಿದ್ದಾರೆ. ಹಂಗಾಗಿ ಅದ್ರ ತುಂಬಾ ಇದಾವೆ. ಬರೋದು ಫಸಲೇನು ಇಳುವರಿ ಅಂತ ಏನ್ ಬರೋದಿಲ್ಲ. ಇದನ್ನ ಒಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ದಾಯ ಹಾಕಿ ಏನು ನೆಟ್ಟಿಲ್ಲ? ಇಲ್ಲ ಸರ್, ದಾಯ ಹಾಕಿ ಮಾಡೇ ಇಲ್ಲ ಸರ್. ಅದನ್ನ ಸುಮ್ನೆ ಹಂಗೆ ಅವ್ರಿಗೆ ತಿಳಿದಂಗೆ ಕೃಷಿ ಅವಾಗ ಏನು 4 ಅಡಿಗೂ ಹಚ್ಚಿದ್ರೆ ಇಲ್ಲಿ ಯಾಕೆ ಬೈಲು ಜಾಸ್ತಿ ಕಾಣುತ್ತೆ ಅಂತ ಅಲ್ಲೇ ಹಚ್ಚಿದ್ರು, ಅವನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ಈಗ ಅವು ಆಗಲೇ ಇಲ್ಲ, ಈಗ ಫಸಲು ಅದು ಹಳೆ ತೋಟ ಆಗಿರೋದ್ರಿಂದ ಅದರೊಳಗೆ ಹಚ್ಚಿದ್ರು ಜಲ್ದಿ ಗಿಡಗಳು 5 ವರ್ಷಕ್ಕೆ 4 ವರ್ಷಕ್ಕೆ ಫಸಲು ಬರೋಲ್ಲ, 8-10 ವರ್ಷ ತಗೊಂತಾವು. ಹಂಗಾಗಿ ಹಿಂದೆ ಮುಂದೆ ಬರ್ತಾ ಇದಾವೆ ಸರ್. ಯಾವ್ದು ರೋಗಗಳು ಬರಲಿಲ್ಲ ಅಡಿಕೆಗೆ? ಅವು ಮರ ಸುಳಿ ರೋಗ ಅವು ಇವು ಬರ್ತಾ ಸರ್. ಅವೆಲ್ಲ ಈಗ ಏನಾಗೈತಿ, ಮಾಮೂಲಿ ಅಂದಂಗೆ ಆಗ್ಬಿಟ್ಟೆ ಸರ್. ಈಗ ಅದು ಒಂದ್ ಮರ ಒಣಗೋದು, ಆಮೇಲೆ ಶಿಡ್ಲು ಹೊಡ್ತಕ್ಕೆ ಸುತ್ತ 8-10-15 ಮಳಗ್ಬಿಟ್ಟ ಹೋಗೋ ಸರ್. ಈ ತರ ಒಂದೊಂದು ಪ್ರಾಬ್ಲಮ್ ಇದಾವೆ. ಆ ಓದೋ ಕಡ್ದು ಹಾಕಂತ ತಕ್ಕಂತ ಹಚ್ಕೊಂತ ಹೋಗ್ತೈತೆ ಸರ್. ಎಷ್ಟು ಬಾರಿ ಗೊಬ್ಬರ ಕೊಡ್ತೀರ ಅಡಿಕೆಗೆ? ಅಡಿಕೆಗೆ ಏನಿಲ್ಲ ಸರ್, ಒಂದ್ ಬಾರಿ ಸರ್ಕಾರಿ ಗೊಬ್ಬರ, ಇನ್ನು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ ಮಣ್ಣು ಹಾಕ್ತೀವಿ ಸರ್. ಹಾಗಾಗಿ ಯಾವ್ದೇ ರೀತಿಯಾದ ಒಂದು ರೋಗ ಅಂದ್ರೆ ಅಣಬೆ ರೋಗ ಬರ್ಬೋದು, ಬೇಡ್ಕೊಳ್ಳೆ ರೋಗ ಬರ್ಬೋದು, ಏನು ಯಾವ್ದು ಬಂದಿಲ್ಲ? ಬಂದದ ಸರ್. ಅವಕ್ಕೆಲ್ಲ ಏನ್ ತಲೆ ಕೆರ್ಸಕ್ಕೆ ಹೋಗಲ್ಲ ಸರ್, ಅದ್ ಮಾಮೂಲಿ ಅಂತಂದು ಸುಮ್ಮ ಕೈ ಬಿಡುದು. ಅವಕ್ಕೆಲ್ಲ ಔಷಧಿ ಗಿಷ್ಟಿ ಏನು ಇಲ್ಲಿವರೆಗೂ ಮಾಡಿಲ್ಲ ನಾವು. ಇರೋದು 1 ಎಕರೆ ಒಳಗೆ ಒಟ್ಟು ಏನೋ ಒಟ್ಟು ಮಾಡ್ತಾ ಇದೀವಿ ಸರ್. ಎಷ್ಟು ವರ್ಷದಿಂದ ಬರ್ತಿದೆ ಇಳುವರಿ? ಇಳುವರಿ ಸರ್ ಈಗಾಗಲೇ ಸುಮಾರು 20 ವರ್ಷದಿಂದನೂ ಬರ್ತಾ ಇದೆ ಸರ್. ಅದು ಈಗ ಹೋದ ಮರಗಳನ್ನ ಅಡಿಯಲ್ಲಿ ಮತ್ತೆ ಕೆಳಗೆ ಹಚ್ಚಿದವು, ಅವು ಪುನಃ ಬರ್ತದ. ಹಿಂಗೆ ಅದು ಹಂಗೆ ಅದು ಒಂಥರ ಈ ಸಾಧನೆ ಮೇಲೆ ಬರ್ತಾ ಇದೆ ಸರ್. ಈ ಬಾರಿ ಎಷ್ಟು ಬಂತು? ಈ ಸರಿ ಸರ್ 1 ಎಕರೆಗೆ 16-17 ಕ್ವಿಂಟಲ್ ಬಂತು ಸರ್. ನಮ್ದು ತೆಂಗಿನ ಮರ ಜಾಸ್ತಿ ಅದಾವ ಅದ್ರಾಗೆ, ಹಂಗಾಗಿ ಅದು ಸ್ವಲ್ಪ ಕಮ್ಮಿನೇ ಹಾಕ ಸರ್ ಇಳುವರಿ ನಮ್ದು. ಯಾವ ತರ ಕೊಡ್ತೀರ ಅದನ್ನ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ರಿ? ನೀವೇ ಚೇಣಿ ಮಾಡ್ತೀರಾ? ಕೇಣಿ ಮಾಡಲ್ಲ, ಸಿಪ್ಪಿ ಲೆಕ್ಕದಾಗೆ ಕೇಣಿ ಕೊಟ್ಟು ಬಿಡ್ತೀವಿ ಸರ್. ಕ್ವಿಂಟಲ್ ಇಷ್ಟು ಪೇಪರ್ ಆಧಾರಿತ ರೇಟ್ ನೋಡ್ಕೊಂಡು ಅದ್ರ ಮೇಲೆ ಅವ್ರಿಗೆ ದಳ್ಳಾಳರಿಗೆ ಕೊಟ್ಟು ಬಿಡ್ತೀವಿ ಸರ್. ಒಣ ಅಡಿಕೆನೆ 18 ಕ್ವಿಂಟಲ್? ಒಣ ಅಡಿಕೆ 18 ಕ್ವಿಂಟಲ್ ಒಣದಲ್ಲ ಸರ್, ಹಸಿಯದೇ ಬಂದದ್ದು ನಮ್ದು. ಒಣ ಅಡಿಕೆ ಏನು ನಾವು ಮಾಡೋದಿಲ್ಲ, ಅವರೇ ಮಾಡ್ತಾರಲ್ಲ, ಹಂಗಾಗಿ ನಮಗೆ ಏನು ಎಷ್ಟು ಬಂತು ಅಂತ ಗೊತ್ತಾಗಲ್ಲ. ನಿಮ್ಮ ಪ್ರಕಾರವಾಗಿ ಹಸಿ ಅಡಿಕೆ ಎಷ್ಟು ಕ್ವಿಂಟಲ್ ಬಂತು? ಹಸಿ ಅಡಿಕೆ 20-21 ಕ್ವಿಂಟಲ್ ಬಂತು ಸರ್. ಅದು ಹಸಿ ಅಡಿಕೆ ಅದಕ್ಕೆ ಬೇಡ ಅಂದ್ರೆ 10 ಕ್ವಿಂಟಲ್ ಅಡಿಕೆ ಸಿಗ್ಬೋದು ಸರ್ ಅವರಿಗಷ್ಟೇ. ತೆಂಗಿನ ಮರ ಅಂತ ಹೇಳಿದ್ರಿ, ಎಷ್ಟು ಹಾಕಿದ್ರ ತೆಂಗಿನ ಮರ ಸರ್? ಅದು ಅವಾಗ 101 ಎಕರೆ ಹಚ್ಚೋ ಮರನ ಬರೋ ಒಂದು ಸ್ವಲ್ಪ ರಾಗಿ ಹಚ್ಚಿದ್ದಾರೆ ಸರ್. ಅದು ಹಂಗಾಗಿ ಅವು ಕಾಯಿ ಬಿಡೋದು ಕಮ್ಮಿ, ಅವು ಒಂದು ಆಮೇಲೆ ಈ ಸುಳಿ ರೋಗ ಅವು ಇವು ಬಂದು ಅವು ಬಹಳಷ್ಟು ಹಾಳಾಗ್ತಾ ಇದ್ದಾವೆ ಸರ್ ತೆಂಗಿನ ಮರಗಳು. ಒಟ್ಟಲ್ಲಿ ಕೃಷಿ ಮಾಡಿ ತಮಗೆ ಸಂತೋಷ ಜೊತೆಗೆ ಸ್ವಲ್ಪ ದುಃಖನು ದುಃಖನೇ ಜಾಸ್ತಿ ಸರ್ ಸಂತೋಷಕ್ಕಿಂತ. ಈ ವರ್ಷ ಒಂದ್ ವರ್ಷ ಚೆನ್ನಾಗ್ ಬಂತು ಅಂದ್ರೆ ಈ ನಾಲ್ಕು ವರ್ಷ ಅನ್ಭವಿಸ್ಬೇಕಾಗ ಸರ್ ನಾವು. ಈ ವರ್ಷ ಏನೋ ಚೆನ್ನಾಗ್ ಬಂತು ಎಲ್ಲ ಸಾಲ ಸುಲಾಡ್ಕೊಂಡು ಆರಾಮಾದ್ವಿ ಅಂದ್ಕೊಡ್ಲಿನಿ, ಮುಂದಿನ ವರ್ಷ ಇಲ್ಲ ಜ್ವಾಳ ಬಂದಿರೋದಿಲ್ಲ, ಇಲ್ಲ ಅಡಿಕೆ ಇಳುವರಿ ಕಮ್ಮಿ ಆಗಿರ್ತೈತಿ, ಇಲ್ಲ ಭತ್ತ ರೋಗ ಬಿದ್ದಿರ್ತೈತಿ. ಇದೇ ತರ ಒಂಥರ ಈ ಮ್ಯಾಜಿಕ್ ಮಾನ್ಸೂನ್ ಆಟ ಸರ್ ಇದು, ನಮ್ ಕೃಷಿನೇ ಮಾನ್ಸೂನ್ ಆಟ ಅನ್ನಂಗಾಗಿದೆ. ಮಳೆ ಬಂದಾಗ ಜಾಸ್ತಿ ಆದಾಗ ಒಂಥರ, ಕಮ್ಮಿ ಆದಾಗ ಒಂಥರ. ಆ ತರ ನಮ್ದು ಏನೋ ಇಳುವರಿ ಚೆನ್ನಾಗ್ ಬಂದು ಏನೋ ಸ್ವಲ್ಪ ಕಷ್ಟ ಪಡ್ದಂಗ್ ಬಂದ್ಬಿಟ್ರೆ ಒಳ್ಳೆ ಬಂಪರ್ ಬೆಳೆನೆ, ಎಲ್ಲ ಗೋಳಾಡಿ ಮತ್ತು ಅದು ಏನಾರ ಹಾಳಾತು ಅಂದ್ಬಿಟ್ರೆ ಇನ್ನೇನು ಮಾಡುತ್ತೆ. ಮುಂದಿನ ದಿನದಲ್ಲಿ ಭತ್ತನ ಕಮ್ಮಿ ಮಾಡಿ ಬೇರೆ ಬೆಳೆಗಳಿಗೆ ಹೋಗ್ಬೇಕು ಅಂತ? ಹ್ಞೂ ಸರ್, ಈಗ ಮತ್ತೆ ಈಗ ಭತ್ತದಿಂದ ಏನು ಉಪಯೋಗ ಇಲ್ಲ ಅಂತಂದು ಮಾಡ್ತಾ ಇದೀವಿ, ಆದ್ರೂ ಮುಂದೊಂದು ದಿನ ಭತ್ತಕ್ಕೆ ಬೆಲೆ ಬರ್ಬೋದು ಅಂತಂದು ಆದಷ್ಟು ಭತ್ತ ಗದ್ದಿನ ಉಳಿಸ್ತಾ ಇದೀವಿ ಸರ್. ನಾವು ಮುಂದೊಂದು ದಿನ ಆಹಾರ ಮೇನ್ ಬೇಕಾಗಿರೋದು ಮನುಷ್ಯ ಎಲ್ಲಾದ್ರಿಗೂ ರೈಸ್ ಬೇಕೇ ಬೇಕು. ಈಗ ಅದೇ ಮತ್ತೆ ಅಡಿಕೆ ಆಗಲಿ ಎಲ್ಲರೂ ಕೆಲವ್ರು ಹಾಕ್ತಾರೆ ಹಾಕೋದಿಲ್ಲ, ಹಂಗಾಗಿ ಸ್ವಲ್ಪ ನೋಡೋಣ ಇರೋಷ್ಟು ದಿನ ಇರಲಿ ಆದಷ್ಟು ಭತ್ತದ್ದು ಅಂತ ಯೋಚನೆ ಮಾಡ್ತಾ ಇದೀವಿ ಸರ್. ಅಡಿಕೆ ಧಾರಣೆ ಹೀಗೆ ಇರಲ್ಲ, ಕಡಿಮೆ ಆಗ್ಬಹುದು ಅಂತ ಈಗ ಇರತಕ್ಕಂಥದ್ದು ನೀವೇನು ಹೇಳ್ತೀರಾ? ಹೌದು ಸರ್, ಅದು ಬಹಳಷ್ಟು ಜನ ಅದನ್ನೇನು ಹೊಟ್ಟೆ ತುಂಬ ಊಟ ಮಾಡೋದಲ್ಲ ಏನೂ ಅಲ್ಲ, ಅದು ಯಾತಕ್ಕೆ ಉಪಯೋಗಿಸ್ತಾರೋ ಏನೋ ಅದು ಗೊತ್ತಿಲ್ಲ, ಬಟ್ ಆದ್ರೆ ಅದು ನೀನು ಹೊಟ್ಟೆ ತುಂಬ ಉಣ್ಣೋದಲ್ಲ. ಈ ಭತ್ತ ಅಂದರೆ ಆದ್ರೆ ಹೊಟ್ಟೆ ತುಂಬ ಎಲ್ಲರೂ ಎಲ್ಲ ಪ್ರತಿಯೊಂದರಿಂದನೂ ಉಪಯೋಗ ಆಕತಿ, ಹಂಗಾಗಿ ನಾವು ಸ್ವಲ್ಪ ಏನೋ ಭತ್ತಕ್ಕೆ ಹೆಚ್ಚಿಗೆ ಇದು ಮಾಡ್ತೇವೆ ಸರ್. ಅಡಿಕೆದೇನು ನಾವು ಅಷ್ಟು ತಲೆ ಕೆಡಿಸಿದ್ದಿಲ್ಲ ಸರ್. ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಕೃಷಿ ಬಗ್ಗೆ? ಕೃಷಿ ಬಗ್ಗೆ ಸರ್, ಈ ಕೃಷಿ ಮಾಡ್ಬೇಡ್ರಿ, ಸುಮ್ನೆ ಎಲ್ಲೋ ಒಂದ್ ಕೂಲಿ ಕೆಲ್ಸನೋ ಮತ್ತೊಂದು ಮುಗ್ದೊಂದು ಮಾಡ್ಕೊಂಡು ಆರಾಮಿರಪ್ಪ. ಇದು ವರ್ಷ ಎಲ್ಲ ಗೋಳಾಡಿ ಲಾಸ್ಟಿಗೆ ಬಂದ್ರು ಬಂತು, ಬೋಲ್ರೆಲ್ಲ ಹಾಳಾಗಿ ಹೋಗ್ಬಿಡ್ತೈತಿ, ಸಾಕು. ಇಲ್ಲಿ ಮಾಡಿದಾರೆ ಅಜ್ ಮಾಡಿದ ಆಲ್ಮರ ಅಂತ ನಾವೆಲ್ಲ ಕುತ್ಕೊಂಡು ಇಲ್ಲಿಗೆ ನಿತ್ಕೊಂಡಿದೀವಿ ಅಂತಂದು ಈಗ ನಮ್ಮ ಮಕ್ಕಳನ್ನೇ ನಾವು ಬೇರೆ ಕಡೆ ಕಳ್ಸಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಒಳ್ಳೇದು ಅಶೋಕ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರಗಳು ಸರ್. ನಮಸ್ಕಾರ. ಅಡಕೆ, ಭತ್ತ ಮತ್ತು ಜೋಳದ ಕೃಷಿ ಅನುಭವ ಈ ಕುರಿತು ಶಿಕಾರಿಪುರದ ಅಶೋಕ್ ಜಿಕ್ಕಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಕಡೂರು ತಾಲೂಕು ಬ್ಯಾಗಡೆಹಳ್ಳಿಯ ಕರೇಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಬಾರಯ್ಯ